ಮತ್ತೆ ಕೃಷಿ ಪರಿಕರಗಳಿಗೂ ಸಹ ವ್ಯವಸ್ಥಿತವಾದ ಮಳಿಗೆಯನ್ನು ಸಹ ನಾವು ಇಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ. ಮತ್ತೆ ಈ ಸಂದರ್ಭದಲ್ಲಿ ಅನೇಕ ಖಾದ್ಯಗಳ ಬಗ್ಗೆ ನಾವು ಸಹ ಪರಿಚಯಿಸಿದ್ದೇವೆ. ಫುಡ್ ಕೋರ್ಟ್ ಸಹ ಇರುತ್ತದೆ, ಅದಲ್ಲದೆ ಹಸುಗಳ ಪ್ರದರ್ಶನ, ಎಮ್ಮೆಗಳ ಪ್ರದರ್ಶನವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ವಿವಿಧ ಮೀನುಗಾರಿಕಾ ತಳಿಗಳ ಬಗ್ಗೆ ಪ್ರದರ್ಶನವನ್ನು ಏರ್ಪಡಿಸಿ. ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳು, ಕೃಷಿ ಕಾರ್ಮಿಕರು ಮತ್ತು ಸಮಸ್ತ ಜನಗಳು, ಎಫ್ಪಿಒಸ್ ಮತ್ತು ಮಹಿಳಾ ಉದ್ಯೋಗಿಗಳು ಸಹ ಇದರಲ್ಲಿ ಭಾಗವಹಿಸಿ ಈ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕೇಳಿದರೆ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಅವರಿಂದ ಕೃಷಿ ಮೇಳದ ಕುರಿತು ಮಾಹಿತಿ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ಹೆಬ್ಬಂಡಿಯ ಧರಣೇಂದ್ರ ಅನ್ನೋರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳ್ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಧರಣೇಂದ್ರ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಧರಣೇಂದ್ರ ಅವರು, ತಮ್ಮ ಒಂದು ಕೃಷಿ ಬಗ್ಗೆ ಹೇಳೋದಾದ್ರೆ, ಎಷ್ಟು ಎಕರೆ ತಮ್ಮಲ್ಲಿ ಜಮೀನು ಇರ್ತಕ್ಕಂಥದ್ದು? ಸರ್, ನಮ್ಮಲ್ಲಿ ಒಂದು ಎಕರೆ ಇದೆ. ಒಂದು ಎಕರೆಯಲ್ಲಿ ಅರ್ಧ ಎಕರೆ ಅಡಿಕೆ ತೋಟ ಮಾಡಿದ್ದೀವಿ, ಇನ್ನು ಕಾಲು ಎಕರೆ ತೆಂಗಿನ ತೋಟ ಇದೆ, ಇನ್ನೊಂದು ಕಾಲು ಎಕರೆ ರಾಗಿ ಹೊಲ. ಈ ಒಂದು ಎಕರೆಯಲ್ಲಿ ಈ ಥರ ಡಿವೈಡ್ ಅಂತ ಹೇಳಿದ್ರೆ, ಕಾಲು ಎಕರೆ ತೆಂಗು, ಕಾಲು ಎಕರೆ ಹೊಲ ಮತ್ತು ಅರ್ಧ ಎಕರೆ ಅಡಿಕೆ ಅಂತ ಹೇಳಿದ್ರೆ, ಏನಕ್ಕೋಸ್ಕರ ಈ ಒಂದು ಪದ್ಧತಿನ ತಾವು ಅನುಸರಿಸಿಕೊಂಡು? ಸರ್, ತೆಂಗು ಅಂದರೆ ನಮ್ಮ ತಂದೆಯವ್ರ ಕಾಲದಲ್ಲಿ ಡಿವೈಡ್ ಆದಾಗ ಬಂದಿರೋದೇ ಅಷ್ಟು ಸರ್ ಕಾಲು ಎಕರೆ. ಅದರಂದ್ರೆ 50 ವರ್ಷ ಆಯಿತು ತೆಂಗಿನ ಸಸಿ ಕಟ್ಟಿ. ಅರ್ಧ ಎಕರೆಗೆ ಭತ್ತ ಮಾಡ್ತಾ ಇದ್ವು, ಆ ಭತ್ತದಲ್ಲಿ ಸ್ವಲ್ಪ ಯಾಕೋ ಲಾಸ್ ಆಯಿತು ಅಂದ್ಬಿಟ್ಟು ಅಡಿಕೆ ಕಟ್ಟಿದ್ದೀವಿ. ಈಗೊಂದು 3.5 ವರ್ಷ ಆಯ್ತು ಸರ್. ಇನ್ನು ಕಾಲು ಎಕರೆ ಹೊಲ ಇದೆ ಸರ್, ರಾಗಿ ಹೊಲ. ಅದು ನೀರಿಲ್ಲ, ಮಳೆ ಬಂದರೆ ನೀರು, ಇನ್ನಿಲ್ಲ ಅಂದರೆ ಅದು ಬೆಳೆಯೋದು. ಆದರೆ ನೀರು ಬಂದರೆ ಮಾತ್ರ ಹೊಲದಲ್ಲಿ ಬೆಳೆ. ಕಾಲು ಎಕರೆ ಹೊಲದಲ್ಲಿ ಏನೇನು ಹಾಕೊಂಡಿದ್ರಿ? ರಾಗಿ ಒಂದೇ ಸರ್. ಅದರಲ್ಲಿ ನೀರಿದ್ರೆ ಅಡಿಕೆ ಬೆಳಿಬಹುದು, ಇಲ್ಲ ಬೇರೆ ಏನಾದ್ರು ಬೆಳೆ ಬೆಳಿಬಹುದು. ನೀರಿಲ್ಲದೆ ಇರೋ ಕಾರಣಕ್ಕೆ ಬರೀ ರಾಗಿ ಒಂದು ಬೆಳ್ಕೊತೀವಿ. ಒಂದು ಅರ್ಧ ಎಕರೆ ಅಡಿಕೆ ಅಂತ ಹೇಳಿದ್ರಲ್ಲ, ಆ ಭಾಗದಲ್ಲಿ ನೀರಿದೆಯಾ? ಅದರಲ್ಲಿ ಚಾನಲ್ ನೀರಿದೆ ಸರ್. ಅದು ಎನಿ ಟೈಮ್ ನೀರಿದ್ದೇ ಇರೋದು ಚಾನಲ್ ನೀರು. ಅದು ನೀರಿಲ್ಲದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಮಳೆ ಇಲ್ಲ ಅಂದಾಗ. ಮಳೆ ಇದ್ರೆ ಏನು ಪ್ರಾಬ್ಲಮ್ ಇರಲ್ಲ, ಚಾನಲ್ ನೀರು ಬರ್ತಾ ಇರುತ್ತೆ. ಅರ್ಧ ಎಕರೆ ಅಡಿಕೆ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಮಾಡ್ಕೊಂಡಿದ್ರಿ ತಾವು? ಅದರಲ್ಲಿ ಭತ್ತ ಬೆಳೀತಾ ಇದ್ವು. ಭತ್ತದಲ್ಲಿ ಅದು ಮುಂಚೆ ಸ್ವಲ್ಪ ರೇಟ್ ಕಮ್ಮಿ ಇತ್ತು, ರೇಟ್ ಇಲ್ಲದೆ ಇರೋ ಕಾರಣಕ್ಕೆ ಅದು ಭತ್ತ ಬೇಡ ಅಂದ್ಬಿಟ್ಟು ಅಡಿಕೆ ಮಾಡಿದ್ವಿ ಸರ್. ಎಷ್ಟು ವರ್ಷ ಭತ್ತ ಬೆಳೆದ್ರಿ? ಅದು ಭೂಮಿ ನಾವು ಯಾವಾಗ ಕೊಂಡ್ಕೊಂಡು ಅವಾಗಿಂದ ಭತ್ತ ಬೆಳೀತಾನೆ ಇದೆ ಸರ್. ಸುಮಾರು ಒಂದು 40 ವರ್ಷ ಆಯಿತು. ನಮ್ಮ ತಂದೆ ಕಾಲದಿಂದ ಭತ್ತ ಬೆಳೀತಾ ಇದ್ವು, ಈಗ ಒಂದು 3.5 ವರ್ಷದಿಂದ ಇತ್ತಲಾಗೆ ಅಡಿಕೆ ಹಾಕಿದ್ವಿ. ಈ 3.5 ವರ್ಷದಿಂದ ಈ ಕಡೆ ಅಂತ ಹೇಳಿದ್ರಿ, ಅವಾಗಲೇ ಯಾಕೆ ತಮಗೆ ಮನ್ಸು ಬಂತು ಮುಂಚೆ ಯಾಕೆ ಬರಲಿಲ್ಲ ಅಡಿಕೆ ಹಾಕಬೇಕು ಅಂತ? ಮುಂಚೆ ಇತ್ತು ಅಂದರೆ ಸ್ವಲ್ಪ ನಮಗೆ ಸಾಲ ಇತ್ತು, ಭತ್ತ ಮಾಡ್ಕೊಂಡು ಬೆಳೆ 6 ತಿಂಗಳು ಬೆಳೆಗೆ ಚೀಟಿ ಮಾಡ್ಕೊಂಡ್ಬಿಟ್ಟಿದ್ವಿ. ಹಂಗಾಗಿ ನಾನು ಭತ್ತ ಮಾಡ್ತಾ ಇದ್ದೆ, ಮತ್ತೆ ಭತ್ತ ನಂಬ್ಕೊಂಡಿದ್ರೆ ಸಾಕಲ್ಲ ಅಂದ್ಬಿಟ್ಟು ಅಡಿಕೆ ಮಾಡ್ಕೊಂಡು ಈಗ ಅಡಿಕೆ ಬೆಳೀತೇವೆ. ತಾವು ಏನೇನು ಅನುಸರಿಸಿ ಅಡಿಕೆಗೆ ಹೋದ್ರಿ ಅಂತ ಹೇಳ್ತೀರಾ? ಭೂಮಿನ ಯಾವ ರೀತಿ ಚೇಂಜ್ ಮಾಡ್ಕೊಂಡ್ರಿ ಸರ್? ಅದು ಭತ್ತದ ಭತ್ತ ಮಾಡುವಾಗ ಪಾತಿ ಪಾತಿ ಇದ್ವು, ಸಣ್ಣ ಸಣ್ಣ ಪಾತಿ ಇದ್ವು, ಅವೆಲ್ಲ ಟೇಪರ್ ಮಾಡಿ ಎಲ್ಲ ಟೇಪರ್ ಲೆವೆಲ್ಲ ಹೊಡೆಸಿ ಅದನ್ನ ಗುಂಡಿ ಡ್ರಿಲ್ ಹೊಡೆಸಿ ಗುಂಡಿ ಹೊಡೆಸಿ ಗೊಬ್ಬರ ತುಂಬಿ. ಅಂದ್ರೆ ನಿಮ್ಮ ಒಂದು ಭೂಮಿಗೆ ಅಡಿಕೆ ಹಾಕಿದ್ರೆ ಬರುತ್ತೆ ಅಂತ ಅಂದ್ಬಿಟ್ಟು ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ರ? ಮಾಡಿಸಿದೆ ಸರ್, ಇದರಲ್ಲಿ ಅಗ್ರಿಕಲ್ಚರ್ ಆಫೀಸಲ್ಲಿ ಮಾಡಿಸಿ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂದಿದ್ದಕ್ಕೆ ಗೊಬ್ಬರ ಧನಿನ ಗೊಬ್ಬರ ತುಂಬಿ ಅಡಿಕೆ ಹಾಕಿದ್ದೀನಿ. ಗೋಟು ಇದು ಪುಕ್ಕಂಬುದಿ ಗೋಟು. ಅಲ್ಲಿಂದ ಯಾಕೆ ತಾವು ಆಯ್ಕೆ ಮಾಡ್ಕೊಂಡಿದ್ದು ಸರ್? ಅಲ್ಲಿ ಸಸಿಗಳು ಚೆನ್ನಾಗಿ ಬಾಳಿಕೆ ಬರ್ತದೆ ಸರ್. ತೀರ್ಥಳ್ಳಿ ಗೋಟು ಅಂದರೆ ಒಂದು 10 ವರ್ಷಕ್ಕೆ ಹೋಗ್ಬಿಡುತ್ತೆ, ಹಂಗಾಗಿ ಪುಕ್ಕಂಬುದಿ ಗೋಟೆ ಸ್ವಲ್ಪ ಜಾಸ್ತಿ. ಆಲ್ಮೋಸ್ಟ್ ಈ ಕಡೆ ಸೈಡೆಲ್ಲ ಸರೌಂಡಿಂಗ್ ಎಲ್ಲ ನಮ್ಮ ಸೈಡಲ್ಲೆಲ್ಲ ಪುಕ್ಕಂಬುದಿ ಗೋಟೆ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಸಸಿಗಳು ಭಾಳ ವರ್ಷ ಬಾಳಿಕೆ ಬರ್ತವೆ. ಅದಕ್ಕೆ ಖರ್ಚಿನ ಬಗ್ಗೆ ಹೇಳಿದ್ರೆ, ಅರ್ಧ ಎಕರೆಗೆ ಎಷ್ಟು ಖರ್ಚು ಬಂತು ತಮಗೆ? ಸರ್, ಒಂದು 20,000 ಬಂತು ಸರ್. ಅದು ನಮ್ಮದು ನಗರಸಭೆ ಅಲ್ಲ, ಹಂಗಾಗಿ ಈಗ ಅಲ್ಲಿ ನಗರಸಭೆಲೆಲ್ಲ ಹೋಗ್ಬಾರ್ದು ಹಾಕಿ ಇದು ಮಾಡಿ ಅಂದರೆ ನಮ್ಮ ಹೆಸರಲ್ಲಿ ಇನ್ನೂ ಜಮೀನು ರಿಜಿಸ್ಟರ್ ಮಾಡಿಸ್ಕೊಂಡಿರಲಿಲ್ಲ, ಅಣ್ಣ ತಮ್ಮ ಡಿವೈಡ್ ಆಗಿದ್ವು, ಹಂಗಾಗಿ ನಾವು ಅದು ನಗರಸಭೆಗೆ ಹೋಗಿ ಇದು ಮಾಡಲಿಲ್ಲ. ನಾವು ಡೈರೆಕ್ಟ್ ನಮ್ಮ ಖರ್ಚು ಕೈಯಲ್ಲಿ ಖರ್ಚು ಹಾಕಿ ರೆಡಿ ಮಾಡಿಸಿದ್ದೆವು. ಅಂದರೆ ಈ ಅಡಿಕೆ ಎಷ್ಟು ಸಸಿಗಳನ್ನು ಕೂರಿಸಿದ್ರಿ ಅರ್ಧ ಎಕರೆಗೆ? ಅರ್ಧ ಎಕರೆಯಲ್ಲಿ 300 ಸಸಿ ಇದೆ ಸರ್. ದಾಯ ಎಷ್ಟು ಕೊಟ್ರಿ? 9 ಅಡಿ ದಾಯ ಸರ್. 9 ಅಡಿ ದಾಯ? 9 ಅಡಿ ದಾಯ, ಸುತ್ತ 9 ಅಡಿ ದಾಯ. 2 ವರ್ಷ ಆಯಿತು ಅಂತ ಹೇಳಿದ್ರಿ? 3 ವರ್ಷ. 3 ವರ್ಷ ಆಯಿತು. ಆ 3 ವರ್ಷದ ಮಧ್ಯದಲ್ಲಿ ಅಡಿಕೆ ಮಧ್ಯದಲ್ಲಿ ಏನಾದರೂ ಮಿಶ್ರ ಬೆಳೆಯಾಗಿ ಏನೇನು ಬೆಳ್ಕೊಂಡಿದ್ರಿ ಸರ್? ಅವಾಗ ನಾವು ಇದು ತೊಗರಿ ಕಾಳು ಹಾಕ್ತಿದ್ವು, ತೊಗರಿ ಕಾಳಾದ್ಮೇಲೆ ಹಸಂದೆ ಹಾಕೋದು. ಈಗ ಹಸುಗೆ ಮೇವು ಬೆಳ್ಕೊತಾಯಿದ್ದೀನಿ ಸರ್. ಹಸುಗಳಿದೆ ಮತ್ತು ಹೊರಗಡೆ ಹೋಗಿ ಮತ್ತೆ ಇನ್ನೊಬ್ಬರು ತೋಟದಲ್ಲಿ ಬೈತಾರೆ ಅಂದ್ಬಿಟ್ಟು ಹಸು ಮೇವು ಬೆಳ್ಕೊತಾರೆ. ಕೆಲವರು ಏನು ಮಾಡ್ತಾರೆ, ಈಗ ಅಡಿಕೆ ಬರೋ ತನಕ ಆದಾಯಕ್ಕೆ ತೊಂದರೆ ಅಂದ್ಬಿಟ್ಟು ಕೆಲವರು ಬಾಳೆ ಹಾಕ್ಬೇಕಂಥದ್ದು, ಕೆಲವರು ನುಗ್ಗೆ ಗಿಡಗಳನ್ನು ಹಾಕ್ತಾರೆ. ಆ ರೀತಿಯಾದ ಒಂದು ಯಾವ್ದಾದ್ರು ಒಂದು ಹೊಸ ರೀತಿಯಲ್ಲಿ ತಾವು? ಇಲ್ಲ ಸರ್, ಆ ಥರ ಏನು ಮಾಡ್ಕೊಂಡಿಲ್ಲ. ಅಂದರೆ ನಾವು ಫ್ಯಾಕ್ಟ್ರಿಗೆ ಹೋಗ್ತೇವೆ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗ್ತೇವೆ, ಅಲ್ಲಿ 8 ವರ್ಷ ಆಯಿತು. ಹಂಗಾಗಿ ಅಲ್ಲೂ ಮಾಡಿ ಇಲ್ಲೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಕೆಲಸ ಮಾಡ್ಕೊಂಡು ಭಾನುವಾರ ದಿವಸ ಈ ಥರ ಜಮೀನು ಕೆಲಸ ನೋಡ್ಕೊತೀವಿ. ಶಿಫ್ಟ್ ಇರುತ್ತೆ, ಶಿಫ್ಟ್ ನೋಡ್ಕೊಂಡು ಕಾಯಿ ಕೀಳೋಕೆ ಹೋಗ್ತೀವಿ. ಮಾರ್ನಿಂಗ್ ಶಿಫ್ಟ್ ಇದ್ರೆ ಸಂಜೆ ಹೋಗ್ತೀವಿ, ಸೆಕೆಂಡ್ ನೈಟ್ ಇದ್ರೆ ಬೆಳಗ್ಗೆ ಟೈಮ್ ಕಾಯಿ ಕೇಳಕ್ ಹೋಗ್ತೀವಿ. ವಾರಕ್ಕೊಂದು ಬಾರಿ ಮಾತ್ರ ತಾವು ತೋಟದ ಒಂದು ಕಾರ್ಯನಿರ್ವಹಣೆ ಎಲ್ಲ ಮಾಡ್ತಿದ್ದೀರಿ? ಹೌದು. ಈಗ ಮುಂಗಾರು ಪ್ರಾರಂಭವಾಗಿದೆ, ಯಾವ ರೀತಿ ತಮ್ಮ ತೋಟದ ಒಂದು ಯಾವ ತರ ನಡೀತದೆ ಚಟುವಟಿಕೆ? ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಓಡಿಸಿ ಎಲ್ಲ ಕ್ಲೀನ್ ಮಾಡಿ ಗುಣಿ ಸುತ್ತ ಮಾಡಿ ಗೊಬ್ಬರ ಹಾಕಿ ಈಗ ಖಾಲಿ ಬಿಟ್ಟಿದ್ದೀವಿ ಸರ್. ಅದಕ್ಕೆ ದನಿಗೆ ಮೇವು ಹಾಕೊಂಡಿದ್ದೀವಿ. ಗೊಬ್ಬರ ಎಷ್ಟು ಬಾರಿ ಕೊಡ್ತಾ ಇದ್ರಿ ಈಗ? ಸರ್ ವರ್ಷಕ್ಕೆ ಎರಡು ಬಾರಿ ಕೊಡ್ತೀವಿ ಸರ್. ಯಾವ ಗೊಬ್ಬರ ಕೊಡ್ತೀರಿ? ಸುಫಲ ಕೊಡ್ತೀವಿ. ಸುಫಲ ಅಂತಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ? ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಎರಡು ಬಾರಿ ಸರಿ ಕೊಡ್ತೇವೆ, ಕೊಟ್ಟೆ ಕೊಡ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಸೀನ ಗೊಬ್ಬರ ಕೊಡ್ತೀವಿ. ಎರಡನ್ನೂ ಸೇರಿಸ್ಕೊಡ್ತೀವಿ? ಎರಡು ಸೇರಿಸಿ ಒಂದೇ ಕೊಡ್ತಿಲ್ಲ? ಇಲ್ಲ ಇಲ್ಲ ಸರ್. ಅದೇ ಅಂಗಡಿ ಗೊಬ್ಬರ ಸ್ವಲ್ಪ ಕಮ್ಮಿ, ದನ ಗೊಬ್ಬರ ಜಾಸ್ತಿ, ಕೊಟ್ಟಿಗೆ ಗೊಬ್ಬರ ಜಾಸ್ತಿ. ಹಾಗಾಗಿ ಏನಾದ್ರು ತಮಗೆ ಈ ಮೂರು ವರ್ಷದ ಇದರಲ್ಲಿ ರೋಗಗಳು ಏನಾದ್ರು ಕಾಣ್ತಾ? ಕೆಲವೊಂದು ಒಂದು 12 ಸೊಸಿ ಹೋಗಿದ್ದಾವೆ, ಒಂದು 300 ಸೊಸಿ ಇಲ್ಲಿ ಹುಳ ಹೊಡೆದ್ವಿ, ಇನ್ನು ಬಾಕಿವೆಲ್ಲ ಭಾಳ ಚೆನ್ನಾಗಿದೆ ಸರ್. ಅಂದರೆ ಏನಕ್ಕೆ ಅದು ಹುಳ ಹೊಡೆಯೋ ಕಾರಣ ಏನು ಅಂತ ಹೇಳಿ? ಅಂದರೆ ಕಾರಣ ಅಂದರೆ ಇದು ಜೋಳ ಹಾಕ್ಬಿಟ್ಟಿದ್ದೆ ಸ್ಟಾರ್ಟಿಂಗ್, ಒಂದ್ಸಲ ಜೋಳ ಹಾಕ್ಬಿಟ್ಟಿದ್ದೆ ಹಸು ಮೇವು ಬೇಕು ಅಂತ. ಅದು ಸಣ್ಣ ಜೋಳ, ಆ ಜೋಳದೊಳಗೆ ಸ್ವಲ್ಪ ಬಲಿಯ ಗಂಟ ಬಿಟ್ಟಾಗ ಸ್ವಲ್ಪ ಹುಳ ಜಾಸ್ತಿ ಆಗ್ಬಿಟ್ರು, ಆ ಹುಳ ಜಾಸ್ತಿ ಆಗಿ ಸಸಿಗೆ ಹರಡ್ಕೊಂಡ್ಬಿಟ್ಟಿದ್ರು, ಹಂಗಾಗಿ ಒಂದು 10 ಸಸಿ ಹೋಗ್ಬಿಟ್ಟಿದೆ. ಅಲ್ಲಿಂದ ಇತ್ತಲಾಗಿ ಏನಿಲ್ಲ. ಈ 10 ಸಸಿನ ತೆಗೆದು ಮತ್ತೆ ಬೇರೆ ಸಸಿ ಹಾಕಿದ್ರೆ? ಬೇರೆ ಸಸಿ ಹಾಕಿದ್ದೀನಿ ಸರ್, 300 ಸಸಿ ಇದಾವೆ ಈಗ. ಅಲ್ರಿ, 300 ಸಸಿಗಳಿದ್ದಾವೆ. ಅದ್ರ ಜೊತೆಗೆ ಏನಾದ್ರು ತಾವು ಮಧ್ಯದಲ್ಲಿ ಬೆಳಿಬೇಕು ಅಂತ ಏನು ಅನ್ಸಿಲ್ವಾ? ಈಗ ಅಲ್ಲ ಸುತ್ತ ಬಾಳೆ ಹಾಕಿದ್ದೀನಿ, ಮಧ್ಯದಲ್ಲಿ ಅಂದ್ರೆ ಈಗ ಅಲಸಂದೆ ಕಾಳು ಅದೆಲ್ಲ ಕಾಳು ಹಾಕೊಂತೀವಿ, ಕಾಳು ಕುಯ್ಕೊಂಡು ಉಳಿದಿದ್ದು ಹುಲ್ಲೆಲ್ಲ ಹಸುಗಳಿಗೆ ಮೇಂಟೈನ್ ಮಾಡ್ಕೊಂತೀವಿ. ಗೊಬ್ಬರಕ್ಕೋಸ್ಕರವಾಗಿ ಕೇವಲ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಇದನ್ನ ಏನಾದ್ರು ಬಂದಂತದ್ದು ಅದರಲ್ಲಿ ಗೊಬ್ಬರ ಮಾಡ್ಕೊಂಡು? ಅಂದ್ರೆ ಹುಲ್ ಜಾಸ್ತಿ ಆದ್ರೆ ಅದನ್ನೇ ರೊಟ್ಟು ಓಡಿಸ್ತೀವಿ, ಅದನ್ನೇ ಗೊಬ್ಬರ ಮಾಡ್ತೀವಿ ಸರ್. ಕಳೆ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಿ? ಕಳೆ ನಿರ್ವಹಣೆ ಅಂದ್ರೆ ಮಿಷಿನ್ ಹೊಡಿತೀವಿ, ಅದು ಬಿಟ್ಟರೆ ಇನ್ನು ರೋಟರ್ ಓಡಿಸ್ತೀವಿ. ಟ್ರ್ಯಾಕ್ಟರ್ ಮಳೆಗಾಲದಲ್ಲಿ ಏನು ಮಾಡಕ್ ಹೋಗಲ್ಲ, ಈ ಮಳೆಗಾಲದಲ್ಲಿ ಸ್ವಲ್ಪ ಮಿಷಿನ್ ಹೊಡ್ಕೊಂಡ್ಬಿಡ್ತೀವಿ, ಸ್ಲೋಟರ್ ಸ್ವಲ್ಪ ಕ್ಲೀನ್ ಆಗಿರೋ ಹಂಗೆ. ಇನ್ನು ಬೇಸಿಗೆಲ್ಲ ಟ್ರ್ಯಾಕ್ಟರ್ ಓಡಿಸಿ ಸ್ವಲ್ಪ ಧೂಳು ಮಾಡಿ ಕಾಳು ಕಡ್ಡಿ ಹಾಕೊಂತೀವಿ. ಯಾವ ರೀತಿ ತಾವು ತೋಟ ಮಾಡಿರ್ತಕ್ಕಂಥದ್ದು? ಅಕ್ಕ ಚೌಕಮಲ್ಲ ಇದೆ, ಅಕ್ಕಪಕ್ಕ ತೋಟಗಳಿದಾವೆ. ಕೆಲವರು ಪಗಡೆ ಸಾಲು ಅಂತ ಮಾಡ್ತಾರೆ, ಕೆಲವರು ಈಗ ಬರ್ತಾ ಇಳಿ ಬಿಸಿಲು ಬಿದ್ದು ಗಿಡಗಳು ಹಾಳಾಗ್ತವೆ ಅಂತ ಹೇಳ್ತಾರೆ, ತಾವು ಯಾವ ರೀತಿಯಾದ ಒಂದು? ಅಲ್ಲ, ಅಕ್ಕಪಕ್ಕದಲ್ಲಿ ತೋಟ ಇದೆಯಲ್ಲ, ಹಂಗಾಗಿ ನಮಗೆ ಬಿಸಿಲು ಸ್ವಲ್ಪ ಕಮ್ಮಿನೇ ಸರ್. ಕಡಿಮೆ ಎರಡು ಸುತ್ತ ತೋಟ ಇದೆ ನಮ್ದು, ಮಧ್ಯದಲ್ಲಿ ಗದ್ದೆ ಇತ್ತು, ಅದು ಸ್ವಲ್ಪ ಗಿಳಿ ಹೊಡಿತಾ ಇತ್ತು ಅಂದ್ಬಿಟ್ಟು ಪಕ್ಷಿ ಹೊಡಿತಾ ಇದ್ವಿ, ಭತ್ತ ಎಲ್ಲ ಅರ್ಧ ಭತ್ತ ಪಕ್ಷಿಗಳಿಗೆ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಈಗ ನಾವು ಸಸಿ ಕಟ್ಟಿ ಈಗ ಆಲ್ಮೋಸ್ಟ್ ಸ್ವಲ್ಪ ಬಿಸಿಲು ಕಮ್ಮಿನೇ ನಮ್ಮ ಕಡೆ, ಸುತ್ತದ ನೆರಳು ಬೀಳುತ್ತೆ, ಮಧ್ಯದಲ್ಲಿ ನಮ್ಮ ತೋಟ ಇರೋದು. ಬಟ್ ಅರ್ಧ ಎಕರೆಯಲ್ಲಿ ಮುಂದೆ ಬರ್ಬೋದು ಚೆನ್ನಾಗಿ ಅಂತ? ಹಾಂ, ಬರ್ಬೋದು ಸರ್. ಎಷ್ಟು ದಿವಸಕ್ಕೆ ಫಸಲು ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಗಿಡ ಕೊಡ್ತಕ್ಕಂಥವ್ರು? ನಮ್ಗೊಂದು 5 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ, ಈಗ ಒಂದು 3 ವರ್ಷ ಆಯಿತು, ಇನ್ನೊಂದು ವರ್ಷದೊಳಗೆ ಬರುತ್ತೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಗ್ಯಾರಂಟಿ ಅಂತಂದ್ರೆ ಹಿಂಗಾರನಾದ್ರೂ ಪ್ರಾರಂಭವಾಗುತ್ತೆ ಅಂತ? ಹೌದು ಹೌದು. ತೆಂಗು ಕಾಲು ಎಕರೆ ಎಷ್ಟು ಮರಗಳಿದಾವೆ? ತೆಂಗಿನ ಮರಗಳು ಕಾಲು ಎಕರೆ ಇಲ್ಲ, 8 ಗುಂಟೆ ಇದೆ, 12 ಸಸಿ ಇದೆ ಸರ್, 12 ಮರ ಇದಾವೆ. 12 ಮರದಲ್ಲಿ ಒಂದು 3 ತಿಂಗಳಿಗೊಮ್ಮೆ ಒಂದು 300-400 ಕಾಯಿ ಕೆಡುತ್ತೆ. 12 ಮರಕ್ಕೆ 12 ಮರ ಏನು ಮಾಡ್ತೀರ ಅದನ್ನ ಸರ್? ಅಲ್ಲೇ ಸೇಲ್ ಮಾಡ್ಬಿಡ್ತೀವಿ ಸರ್. ಮನೆ ಎಳ್ನೀರು ಕೊಡ್ತೀರಾ? ಎಳ್ನೀರು ಕೊಡಲ್ಲ ಸರ್, ಎಳ್ನೀರು ಕೊಟ್ಟರೆ ಸ್ವಲ್ಪ ಮರ ನಂಜಾಗ್ತವೆ, ಹಂಗಾಗಿ ಎಳ್ನೀರು ಕೊಡಲ್ಲ, ಬರೀ ಸಸಿ ಇದು ಕಾಯಿ ಮಾತ್ರ ಕಿತ್ತಿ ಕೊಟ್ಬಿಡ್ತೀವಿ, ನಾವೇ ಕಿತ್ತು ನಾವೇ ಮಾರ್ಬಿಡ್ತೀವಿ. ಅಲ್ಲೇ ಕಾಯಿ ರೇಟ್ ಕೂಡ ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಈಗೆಲ್ಲ 15 ರೂಪಾಯಿ ಬಂದಿದೆ ಸರ್, 13 ಇತ್ತು, ಈಗ ಮತ್ತೆ ಈಗ ಜಂಪ್ ಆಗಿದೆ. ಅಂದರೆ ಕುಳೆಕಾಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಈ ತೆನಗಾಯಿ ಬಂತು ಅಂದರೆ ಫುಲ್ ಡೌನ್ ಆಗ್ಬಿಡುತ್ತೆ. ಅಡಿಕೆಯಲ್ಲಿ ಏನಾದ್ರು ರೋಗಗಳು ಮೊನ್ನೆ ಎಲ್ಲ ಗರಿಗಳಿಗೆ ಬರ್ತಕ್ಕಂಥದ್ದು? ಗರಿ ಅಂದರೆ ಅದೇ ಒಂದು 10 ಸಸಿ ಹೋಗಿದಾವೆ ಅಷ್ಟೇ, ಬಾಕಿವೆಲ್ಲ ಭಾಳ ಚೆನ್ನಾಗಿದೆ, ಸಸಿಗಳಿಗೆ ಏನು ತೊಂದರೆ ಇಲ್ಲ. ಅಂದರೆ ದನದ ಗೊಬ್ಬರ ಕೊಡ್ತಾ ಇರ್ತೀವಲ್ಲ, ಹಿಂಗಾಗಿ ಹೊರಗಡೆ ಸೀಮೆ ಗೊಬ್ಬರ ಸ್ವಲ್ಪ ಆಲ್ಮೋಸ್ಟ್ ನಾವು ಕಮ್ಮಿನೇ ಸರ್ ಕೊಡೋದು. ಈಗ ಒಂದು 2 ವರ್ಷ ಹಾಕಿ ಇರಲಿಲ್ಲ ನಾನು, ಈಗ ಒಂದು ವರ್ಷದಿಂದ ರೂಢಿ ಮಾಡಿದ್ದೀನಿ ನಾನು ಸೀಮೆ ಗೊಬ್ಬರ ಹಾಕೋದು. ನೀರಿಂದು ನಿರ್ವಹಣೆ ಎಲ್ಲ? ನೀರಿಂದ ಏನು ತೊಂದರೆ ಇಲ್ಲ ಸರ್, ಒಂದು 20 ದಿವಸಕ್ಕೊಮ್ಮೆ ನೀರು ಬಿಡ್ತೀವಿ, ನೀರಿಂದ ಏನು ಪ್ರಾಬ್ಲಮ್ ಇಲ್ಲ. ಕಾಯಿಗಳನ್ನ ಅಲ್ಲೇ ಕೊಡ್ತಿರಲ್ಲ, ಅವಾಗಿಂದ ಅವಾಗೇ ಕೊಡ್ತಿರಲ್ಲ, ನಿಮ್ಗೆ ಲಾಸ್ ಅನ್ಸಲ್ವಾ? ಇಲ್ಲ ಸರ್, ಏನು ಲಾಸ್ ಏನಲ್ಲ. ಅಂದರೆ ಅದು ತೆಂಗಿನಕಾಯಿ ಅಂದರೆ ನಾವು ಕಿತ್ತಿ ನಾವು ಅಲ್ಲೇ ಕೊಟ್ಬಿಟ್ರೆ ಒಳ್ಳೇದು ಸರ್, ಯಾಕೆಂದರೆ ಅದನ್ನು ಕೊಬ್ಬರಿಗೆ ಹಾಕಿ ಅವು ಒಂದು ವರ್ಷ ಕಾಯ್ಬೇಕು. ಈಗ ನಮಗೆ ಮೇನು ಈಗ ದುಡ್ಡಿರಲ್ಲ, ಏನೋ ಸ್ವಲ್ಪ ಸಾಲ ಮಾಡ್ಕೊಂಡಿರ್ತೀವಿ, ಏನೋ ಸ್ವಲ್ಪ ಕಷ್ಟ ಇರುತ್ತೆ, ಅವಾಗ ಅಲ್ಲೇ ಕಿತ್ತು ಅಲ್ಲೇ ಮಾಡಿಬಿಟ್ರೆ ನಮ್ಗೆ ದುಡ್ಡು ಸಿಗುತ್ತೆ. ಈಗ ಕೊಬ್ಬರಿಗೆ ಹಾಕಿದ್ರೆ ಒಂದು ವರ್ಷದ ಗಂಟೆ ಕಾಯ್ಬೇಕು ನಾವು. ಅಂದರೆ ಕೊಬ್ಬರಿಗೆ ಹಾಕಿದ್ರೆ ಒಳ್ಳೇದು, ಏನು ತೊಂದರೆ ಆಗಲ್ಲ, ಕೊಬ್ಬರಿಗೆ ಹಾಕಿದ್ರೆ ಚಿಪ್ಪ ಸಿಗುತ್ತೆ, ಅದ್ರ ಸಿಪ್ಪೆ ಸಿಗುತ್ತೆ ನಮಗೆ, ಏನು ತೊಂದರೆ ಇಲ್ಲ, ನಮಗೆ ಚೆನ್ನಾಗಿ ಬಿಗಿಟುತ್ತೆ. ಅಂದ್ರೆ ದುಡ್ಡಿಗೆ ಕಷ್ಟ ಇರೋದ್ರಿಂದ ಸ್ವಲ್ಪ ನಾವು ಅವಾಗಿಂದ ಅವಾಗಲೇ ಮಾರುತ್ತೆ ಸರ್. ಎಷ್ಟು ಸಿಗುತ್ತೆ ಅಂತ ಹೇಳ್ತೀರಾ ಪ್ರತಿ 3-4 ತಿಂಗಳಿಗೆ ಒಂದ್ಸರಿ? ಸರ್, ಒಂದು 12 ಗಿಡಕ್ಕೆ ಒಂದು 300-400 ಕಾಯಿ ಸಿಗುತ್ತೆ ಸರ್. ತೆನಗಾಯಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಒಂದು 50-100 ಜಾಸ್ತಿ ಸಿಗುತ್ತೆ. ಇನ್ನು ಕೂಳೆಕಾಯಿ ಟೈಮಲ್ಲಿ ಸ್ವಲ್ಪ 100 ಕಮ್ಮಿ ಸಿಗುತ್ತೆ. ಎಷ್ಟು ಬರ್ಬೋದು ಅಂತ ಹೇಳ್ತೀರಾ ಆದಾಯ ಅದರಲ್ಲಿ? ಅಲ್ಲ, ಆದಾಯ ಅಂದರೆ ರೇಟ್ ಇದ್ದಂಗೆ ಸರ್, ಅದು ರೇಟು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಆದಾಯ ಚೆನ್ನಾಗಿ ಬರುತ್ತೆ, ರೇಟ್ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಆದಾಯ. 15 ರೂಪಾಯಿ ರೇಟ್ ಇಟ್ಕೊಂಡ್ರೆ ಎಷ್ಟು ಸಿಗ್ಬೋದು ಸರ್? 15 ರೂಪಾಯಿ ರೇಟು ಅಂದರೆ ಅಲ್ಲಿ ಒಂದು 4-5 ಸಾವಿರ. ಪ್ರತಿ ಮೂರು ತಿಂಗಳು 4,000-5,000 ರೂಪಾಯಿ ಜೋಡಿ ಸಿಗುತ್ತೆ. ಅಲ್ಲಿಗೆ ಬರ್ತಾರ ಅಥವಾ ತಾವು ತಗೊಂಡು ಹೋಗ್ತಾರೆ? ಅವರೇ ಬಂದು ತಗೊಂಡು ಹೋಗ್ತಾರೆ ಸರ್. ನಾವು ಕಿತ್ತಿ ಒಂದ್ ಹತ್ರ ಲಾಟ್ ಹಾಕಿರ್ತೀವಿ, ಅವರೇ ಬಂದು ತುಂಬಕೊಂಡು ಹೋಗ್ತಾರೆ. ಅಲ್ಲೇ ರೇಟ್ ಮಾತ್ರ ಅಲ್ಲೇ ರೇಟ್ ಅಲ್ಲೇ ಕೊಯ್ ಕ್ಯಾಶ್ ಕೊಟ್ಟು ತುಂಬಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಅದನ್ನೇನಾದ್ರು ಬೇರ್ಪಡಿಸ್ತೀರಾ? ಚಿಕ್ಕ ಕಾಯಿ ಒಂದ್ ಕಡೆ, ದಪ್ಪ ಕಾಯಿಗೆ ಒಂದ್ ರೇಟ್ ಕೊಡ್ತಾರೆ, ಸಣ್ಣ ಕಾಯಿಗೆ ಒಂದ್ ರೇಟ್ ಕೊಡ್ತಾರೆ. ಸಣ್ಣ ಕಾಯಿ ಡಬಲ್ ಹಾಕೊಂತಾರೆ ಒಂದು ಕೇರಳಂಗೆ. ಅದಕ್ಕೆ ಕಂಡು ನಾವೇನ್ ಮಾಡ್ತೀವಿ, ದಪ್ಪ ಸೈಜ್ ನೋಡಿ ಕೊಟ್ಬಿಡ್ತೀವಿ. ಸಣ್ಣ ಸೈಜ್ ಎಲ್ಲ ಮನೆ ಮಾಡಿಕೊಂತೀವಿ. ಇನ್ನು ಉಳಿದ ಸಣ್ಣ ಏನಾರ ಬಲ್ತಿರೋದವ್ರ ಇದ್ದರೆ ಕೊಬ್ಬರಿಗೆ ಹಾಕೊಳ್ತೀವಿ ನಾವು ಮನೆ ಯೂಸ್ಗೆ ಅಂತ. ಕೊಬ್ಬರಿ ಎಣ್ಣೆ ದೀಪಕ್ಕೆ, ಸಣ್ಣ ಪುಟ್ಟ ಸಾಂಬಾರಿಗೆ, ಒಗ್ಗರಣೆಗೆ, ಅದಕ್ಕೆ ಇದಕ್ಕೆ ಅಂತಂದ್ಬಿಟ್ಟು ನಾವು ಕೊಬ್ಬರಿಗೆ ಹಾಕೊಳ್ತೀವಿ. ದಪ್ಪಕಾಯಿ ಮಾತ್ರ ಮಾರ್ಕೊಳ್ತೀವಿ. ಈ ತೆಂಗಿನ ಒಂದು ಕೃಷಿ ಅಂತಲೇ ಈ ಕಾಲಕ್ರಿ ಅಂತ, ಈ ಅಡಿಕೆಗೂ ಏನು ವ್ಯತ್ಯಾಸಗಳು ನಿರ್ವಹಣಾದಲ್ಲಿ ಏನೇನು ವ್ಯತ್ಯಾಸಗಳು ತಾವು ಕಂಡಿರತಕ್ಕಂಥದ್ದು? ತೆಂಗಿನ ಸಸಿ ಅಂದರೆ ಸ್ವಲ್ಪ ದೂರ ಇರುತ್ತೆ, ಅದರೊಳಗೆ ನಾವು ಜೋಳ ಪಳ ಹಾಕೊಂಡ್ರೆ ಏನು ಒಂಥರ ಕಂಡು ಬರಲ್ಲ. ಅಡಿಕೆ ಸಸಿಯೊಳಗೆ ಅಂದರೆ ಅಡಿಕೆ ಸಸಿಗೆ ರೋಗ ಬೀಳುತ್ತೆ. ಅದು ತೆಂಗಿನ ಸಸಿ ಅಂದರೆ ಹೈಟಲ್ಲಿ ಇರುತ್ತಲ್ಲ, ಅದು ಏನು ರೋಗ ಬರಲ್ಲ. ಅದು ಅಡಿಕೆ ಸಸಿಯೊಳಗೆ ಸ್ವಲ್ಪ ಭಾಳ ರೋಗ ಜಾಸ್ತಿ. ಅದು ಜೋಳ ಸಣ್ಣ ಜೋಳ ಹಾಕೊಂಡ್ರೆ ಒಗ್ಗರ ಜೋಳ ಟೈಮ್ ಅದರಲ್ಲಿ ರೋಗ ಜಾಸ್ತಿ. ಈಗ ಸ್ವಲ್ಪ ಜೋಳ ಬಲಿಯಾಗಿ ಬಿಡ್ತು ಅಂದರೆ ಆ ಕಾಳಾಗಿ ಅದು ಸ್ವಲ್ಪ ಕಲ್ಲಿ ಕಾಳು ಬಲ್ತು ಬಿಡ್ತು ಅಂದರೆ ಅದ್ರ ಜೋಳ ಹುಳ ಜಾಸ್ತಿ ಆಗ್ತವೆ ಸರ್. ಅದರಲ್ಲಿ ಸ್ವಲ್ಪ ಎಳೆದಿದ್ದಂಗೆ ಕುಯ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಬಲಿಯಾಗಿ ಬಿಡ್ತು ಅಂದರೆ ಅದ್ರಲ್ಲಿ ಹುಳ ಆಗೋದು, ಅಡಿಕೆ ಸಸಿಗೆಲ್ಲ ಆಗೋದು ಆ ಥರ ಆಗುತ್ತೆ. ಅದೇ ತೆಂಗಿನ ಸಸಿಯಲ್ಲಿದ್ದರೆ ಅದು ಏನು ಬಲ್ತರೂ ಏನು ಪ್ರಾಬ್ಲಮ್ ಇಲ್ಲ, ಯಾವ ಹುಳ ಸ್ವಲ್ಪ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ಒಟ್ಟಲ್ಲಿ ತೆಂಗಿನ ಒಂದು ತೋಟ ಚೆನ್ನಾಗಿ ಮಾಡಬಹುದು. ಹೌದು, ಕೆಲಸನೂ ಕಮ್ಮಿ ಆಗುತ್ತೆ. ಒಟ್ಟಲ್ಲಿ ಟ್ಯಾಕ್ಟರ್ಸ್ ಅದು ಅದು ಗಂಟೆ ಕಮ್ಮಿ ಆಗುತ್ತೆ. ಅಡಿಕೆ ತೋಟದಲ್ಲಾದರೆ ಸ್ವಲ್ಪ ಗಂಟೆ ಜಾಸ್ತಿ ಆಗುತ್ತೆ. ಏನು ತೆಂಗಿನದ್ರಲ್ಲಿ ಅಲ್ಲ, ಅಡಿಕೆದ್ರಲ್ಲಿ ಗಂಟೆ ಜಾಸ್ತಿ ಆಗುತ್ತೆ ಅಂದರೆ 9 ಅಡಿ ದಯ ಇರುತ್ತಾ, ಅದು ನಿಧಾನಕ್ಕೆ ತಿರುಗಿಸ್ಕೋಬೇಕು, ನಿಧಾನ ಕೊಡಬೇಕು. ಅದು ಅಡಿಕೆ ಸಸಿ ಸ್ವಲ್ಪ ಟಚ್ ಆಯ್ತು ಅಂದರೆ ಅಡಿಕೆ ಸಸಿ ಅಡಿಕೆ ಸಸಿನೇ ಮುರಿದೋಗ್ಬಿಡುತ್ತೆ. ಯಾವ ಥರ ಮಾಡ್ತೀರಾ ಮತ್ತೆ? ಅಂದರೆ ಅದು ಸಣ್ಣ ಟ್ಯಾಕ್ಟ್ರಲ್ಲಿ ಡಬ್ಬಲ್ ಓಡಿಸ್ತೀವಿ. ಈಗ 9 ಅಡಿ ದಯದಲ್ಲಿ ಒಂದು ಸೈಡ್ ಒಂದು ಟ್ರಿಪ್ ಹೋಗ್ತಾನೆ, ಇನ್ನೊಂದು ಸೈಡ್ ಇನ್ನೊಂದು ಟ್ರಿಪ್ ಹೋಗ್ತಾನೆ. ದೊಡ್ಡ ಟ್ಯಾಕ್ಟ್ರ್ ಆದರೆ ತಿರುಗಿಸ್ಬೇಕಾದ್ರೆ ಹಿಂದೆ ರೋಟ್ರಿ ಅಥವಾ ನೇಗ್ಲು ಗಿಡಕ್ಕೆ ಟಚ್ ಆಗಿ ಮುರಿದೋಗ್ಬಿಡುತ್ತೆ. ಸಣ್ಣ ಟ್ಯಾಕ್ಟ್ರ್ ಆದರೆ ಅನುಕೂಲ ನಮಗೆ, ಚಿಕ್ಕ ಟ್ಯಾಕ್ಟರ್ ಆದರೆ ತಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ. ಜೊತೆಗೆ ತಾವು ಕಾಯಿ ಕೇಳೋದು ಅಂತ ಹೇಳಿದ್ರೆ ಯಾವ ಥರ ಅದಕ್ಕೆ ಆಸಕ್ತಿ ಹೇಗೆ ಬಂತು ತಮಗೆ? ಸರ್, ಅದು ನಮ್ಮದು ಒಂದು 10 ಗಿಡ ಇದಾವಲ್ಲ, ಅದರಲ್ಲಿ ಜವಳಿ ತೊಗೊಂಡು ಕೀಳ್ತಾ ಇದ್ದೆ ಮುಂಚೆ ಸ್ಟಾರ್ಟಿಂಗು. ಆ ಜವಳಿ ತೊಗೊಂಡ್ರೆ ಒಂದು ಒಂದು ಜವಳಿ ತರೋಕ್ಕೇನೆ ಒಂದು 500-1,000 ರೂಪಾಯಿ ಬೇಕು. ಅದನ್ನು ತಂದು ತಂದು ನಾನು ಮನೇಲಿಟ್ಟು ಅಕ್ಕಪಕ್ಕ ನಮ್ಮ ಚಿಕ್ಕಪ್ಪನ ಮಕ್ಕಳು ಅವ್ರು ಇವರು ತೊಗೊಂಡೋಗಿ ಮುರಿದಾಕ್ಬಿಟ್ಟವರು. ನಮಗೆ ಬೇಜಾರಾಗಿ ಕೊನೆಗೆ ಮಿಷಿನ್ ತೊಗೊಂಬಂದೆ ಡೈರೆಕ್ಟಾಗಿ. ನಾನೇನು ತೊಗೊಂಬಂದು ತಡಿ ನಮ್ಮವೇ ಟ್ರೈ ಮಾಡೋಣ ಅಂತ ಮಾಡಿದೆ. ಟ್ರೈ ಮಾಡಿದ್ಮೇಲೆ ಅದು ಹಂಗೆ ರೂಢಿ ಆಗ್ತಾ ಆಗ್ತಾ ಹೊರಗಡೆ ಪ್ರಚಾರ ಆಯಿತು, ಹೊರಗಡೆ ಹೋಗ್ತಾ ಇದ್ದೀನಿ ಸರ್. ಅದಕ್ಕೇನು ತಾವು ಕೃಷಿ ಇದಕ್ಕೆ ಹೋಗಿ? ಇಲ್ಲ, ಟ್ರೈನಿಂಗ್ ಏನು ತೊಗೊಂಡಿಲ್ಲ. ಇಲ್ಲ, ಟ್ರೈನಿಂಗ್ ಏನು ತೊಗೊಂಡಿಲ್ಲ. ನಾನೇ ಡೈರೆಕ್ಟಾಗಿ ತಂದಲ್ಲ, ನಾನು ಡೈರೆಕ್ಟಾಗಿ ತಂದಾಗ ನಾವೇ ಹಂಗೆ ಒಂದು ಮರ ಎರಡು ಮರ ಅಂತ ಹಿಂಗೆ ಕಲ್ತ್ಕೊಂಡು ಈಗ ಹೊರಗಡೆ ಪ್ರಚಾರ ಆಗಿ ಹೊರಗಡೆ ಹೋಗ್ತಾ ಇದ್ದೀನಿ ಸರ್. ಎಲ್ಲಿಂದ ತಂದ್ರಿ ಅದನ್ನು ಮಿಷಿನ್ ಸರ್? ಅದು ನಾವು ಸ್ಟಾರ್ಟಿಂಗ್ ತಂದಾಗ ಮೈಸೂರಿನಿಂದ, ತುರುವೇಕೆರೆಯಿಂದ ತಂದೆ. ಅಲ್ಲಿಂದ ತಂದು ನಮ್ಮ ನೆಂಟರು ಮನೇಲಿ ಇತ್ತದು, ಅದು ಸುಮ್ಮನೆ ಪುಕ್ಷಟ್ ಬಿದ್ದಿತ್ತು. ಅದನ್ನು ಇಸ್ಕೊಂಬಂದೆ, ಇಸ್ಕೊಂಬಂದು ನಾನು ಟ್ರಯಲ್ ನೋಡೋಣ ಅಂತ ತೊಗೊಂಬಂದು ಅದನ್ನು ಹಂಗೆ ರೂಢಿ ಮಾಡ್ತಾ ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ತನಗೆ ಟ್ರೈನಿಂಗ್ ಇಲ್ದೇ ಮರ ಹತ್ತೋದು ಎದ್ರಿಕೆ ಅನಿಸ್ಲಿಲ್ಲ? ಸ್ಟಾರ್ಟಿಂಗ್ ಎದ್ರಿಕೆ ಅನ್ನಿಸ್ತು, ಆಮೇಲೆ ಸ್ವಲ್ಪ ದಿವಸ ಒಂದು 15 ದಿವಸ ಸ್ವಲ್ಪ ಎದ್ರಿಕೆ ಅನ್ನಿಸ್ತು. ರೂಢಿ ಆಗ್ತಾ ಆಗ್ತಾ ಆಗ್ತಾ ಆಮೇಲೆ ಈಗೇನು ತೊಂದರೆ ಇಲ್ಲ ಸರ್. ಅಂದರೆ ಗಾಳಿ ಬರ್ತಾ ಬಂದಾಗ ಸ್ವಲ್ಪ ಎದ್ರಿಕೆ ಆಗುತ್ತೆ, ಈಗಲೂ ದೊಡ್ಡ ಮರಗಳು ಹತ್ತಿದಾಗ ಗಾಳಿ ಬರ್ತಾ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಅಡಿ ಮರ ಹತ್ತುತ್ತೀರೋ ದೊಡ್ಡ ಮರ ಅಂದರೆ? ಸರ್, ನಾವು ಒಂದು 100 ಅಡಿ ತನಕ ಹತ್ತೀನಿ ಸರ್. ಹತ್ತೀನಿ ಸರ್. ಯಾವ ಏನೂ ಇದಿಲ್ಲ? ಏನಿಲ್ಲ, ಬರೀ ಮಿಷಿನ್ ಒಂದೇ. ಮಿಷಿನ್ ಮಿಷಿನ್ ಅಂದ್ರೆ ಯಾವ ತರ ಮಿಷಿನ್ ಅದು ಸರ್? ಈಗ ಬಂದಿದಲ್ಲ ಸರ್, ಈಗ ಕಬ್ಬಿಣದ ವೈರಪ್ಪ ಹಾಕೊಂಡು ಲಾಕ್ ಮಾಡ್ಕೊಂಡು ಹತ್ತದು. ತಮಗೆ ಯಾವ್ದು ಭದ್ರತೆ ಯಾವ ತರ ತಗೋತೀರ ಅದರಲ್ಲಿ? ಕೈ ಕಾಲಲ್ಲೇ ಭದ್ರತೆ. ಮೇಲೆ ನಮಗೆ ಬೇಕು ಅಂದ್ರೆ ನಾವು ಅಲ್ಲಿ ಜಾಸ್ತಿ ಹೊತ್ತಿರಲ್ಲ ಸರ್, ಮರದ ಮೇಲೇನು ಕಾಯಿ ಕಿತ್ತಾಕ್ಬಿಟ್ಟು ಬಂದ್ಬಿಡ್ತೀವಿ ಮರ ಕ್ಲೀನ್ ಮಾಡ್ಕೊಂಡು. ನಾವು ಜಾಸ್ತಿ ಹೊತ್ತಿರೋದಾದ್ರೆ ಸ್ವಲ್ಪ ಹಗ್ಗ ಕಟ್ಕೊಂಡ್ರೆ ಒಳ್ಳೇದು. ನಮ್ಮ ಸಮಕರು ಈ ಕೆಲಸ ಮಾಡಬಹುದು ಅಂತ ಹೇಳ್ತೀರಿ. ಇತ್ತೀಚಿನಲ್ಲಿ ಸುಮ್ಮನೆ ಕಾಯಿ ಕೂರ್ತಕ್ಕಂಥವ್ರಿಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಕಾಯಿ ಕೇಳೋ ವಿಚಾರದಲ್ಲಿ? ಸರ್, ಕಾಯಿ ಕೇಳೋ ವಿಚಾರದಲ್ಲಿ ಅಂದರೆ ಇದು ದುಡಿಮೆನೂ ಇದೆ, ನಮಗೆ ಬಾಡಿಗೆ ಎಕ್ಸಸೈಸ್ ಆಗುತ್ತೆ, ಎಲ್ಲದರಿಂದ ಅನುಕೂಲ ಇದೆ. ಇದನ್ನು ಮಾಡಿದ್ರೆ ಭಾಳ ಉತ್ತಮ ಅಂದರೆ ನಮಗೆ ಅಲ್ಲಿ ಮರದ ಮೇಲೆ ಹತ್ತಿದಾಗ ಸ್ವಲ್ಪ ಭಾಳ ಹುಷಾರಾಗಿರ್ಬೇಕು ಸರ್. ಮರದ ಮೇಲೆ ಜೇನಿರುತ್ತೆ, ಕಡ್ಜ ಇರುತ್ತೆ, ಆವಾಗ ಸ್ವಲ್ಪ ನಾವು ಸೇಫ್ಟಿಯಾಗಿ ನೋಡ್ಕೊಂಡು ನಾವು ಹತ್ತೋದು ಒಳ್ಳೇದು. ಸೇಫ್ಟಿ ಅಂದರೆ ಏನೇನು ಸೇಫ್ಟಿ ತಾವು ನೋಡ್ಕೊತಕ್ಕಂಥದ್ದು? ಸರ್, ಮರದ ಮೇಲೆ ಫಸ್ಟು ಮಿಷಿನ್ ಫಿಟ್ ಮಾಡೋಕ್ಕೆ ಮುಂಚೆ ಫಸ್ಟು ಮರ ನೋಡ್ಕೊತೀವಿ. ಮರದಲ್ಲಿ ಏನಾರ ಹುಳ ಜೇನು ಅಥವಾ ಕಡ್ಜ ಎಂಥದ್ರ ಹುಳ ಇದಾವ ಇಲ್ವಾ ಅಂತ ನೋಡ್ಕೊತೀವಿ. ಏನು ಇಲ್ಲ ಅಂತಂದರೆ ಹತ್ತುತ್ತೀವಿ. ಅಕಸ್ಮಾತ್ ಕೆಳಗಿಂದ ಕಾಣಿಸ್ತಿದ್ದಾಗ ಒಂದು 1/4 ಮರ ಹತ್ತಿ 1/4 ಮರ ಹತ್ತಿದಾಗ ನೋಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ಮರದ ಮೇಲೆ ನೋಡ್ತಾ ಇರ್ತೀನಿ ಸುತ್ತ. ಈ ಕೆಳಗಡೆ ಗೊನೆ ಇರುತ್ತೆ, ಮೇಲ್ಗಡೆ ಎಡೆಮಟ್ಟೆ ಮೇಲೆ ಕಟ್ಟಿರ್ತವೆ. ಅದನ್ನು ಒಂದು 1/4 ಭಾಗ ಹೋಗೋ ತನಕ ನೋಡ್ತಾನೆ ಇರ್ತೀವಿ ನಾವು. ಆಲ್ಮೋಸ್ಟ್ ಅಲ್ಲಿ ಮೇಲೆ ಹೋಗೋದ ಗಂಟ ನೋಡಿ ನೋಡಿ ನೋಡಿ ನಾವು ಆಮೇಲೆ ಹೋಗಿ ಕೈ ಹಾಕೋದು. ನಾವು ಇಲ್ಲಾಂದ್ರೆ ನಾವು ಅಲ್ಲಿ ಕೈ ಹಾಕಕ್ಕೆ ಹೋಗೋದಿಲ್ಲ. ಮುಕ್ಕಾಲು ಮಗ ಹೋಗಿದ್ಮೇಲೆ ಅಕಸ್ಮಾತ್ ಜೇನು ಅಥವಾ ಕಡ್ಜ ಏನಾರೋ ಇತ್ತು ಅಂದ್ರೆ ಸಡನ್ ಆಗಿ ಕೆಳಗೆ ಇಳಿದು ಬಿಡ್ತೀವಿ ನಾವು, ಮೇಲದ ಮೇಲೆ ಹತ್ತಕ್ಕೆ ಹೋಗಲ್ಲ ನಾವು. ಅದನ್ನೇನು ಓಡಿಸಲ್ಲ? ಇಲ್ಲ ಇಲ್ಲ, ಓಡ್ಸಕ್ಕೆ ಹೋಗಲ್ಲ ನಾವು. ಅದನ್ನ ಓಡ್ಸಕ್ಕೆ ಹೋದ್ರೆ ನಮಗೆ ರಂಗ್ ಆಗ್ತಾವೆ. ನಾನು ಆಲ್ರೆಡಿ ಒಂದು 4 ಕೈಸಲಿ ಕಚ್ಚಿಸ್ಕೊಂಡಿದ್ದೀನಿ, ಜೇನುಗಳು ಕಡ್ಜ ಇವೆಲ್ಲ ಕಚ್ಚಿಸ್ಕೊಂಡಿದ್ದೀವಿ. ಕಚ್ಚಿಸ್ಕೊಂಡು ಈಗ ಫಸ್ಟ್ ಮರ ಸುತ್ತ ನೋಡ್ಕೊಂಡು ಆಮೇಲೆ ಮರ ಹತ್ತದ ನಾವು. ಎಲ್ಲೇ ಹೋದ್ರು ತೋಟದಲ್ಲೇ ಹೋಗಲಿ ಇಲ್ಲ ಮನೆಗಳ ಹತ್ರ ಹೋದ್ರೂ ಫಸ್ಟ್ ಮರಗಳು ನೋಡ್ಕೊಂಡು ಆಮೇಲೆ ಮರ ಹತ್ತದ ನಾವು. ಸಮಯ ಯಾವ ಥರ ಹೊಂದಿಸ್ಕೋತೀರ ಈಗ ತೆಂಗಿನಕಾಯಿ ಕೇಳಲಿಕ್ಕೆ? ಸರ್, ನಮ್ಮದು 3 ಶಿಫ್ಟ್ ಇರುತ್ತೆ, ಡ್ಯೂಟಿಗೆ ಹೋಗ್ತೀವಿ. 3 ಶಿಫ್ಟಲ್ಲಿ ಮಾರ್ನಿಂಗ್ ಶಿಫ್ಟ್ ಇದ್ದರೆ ಮಧ್ಯಾಹ್ನ 4 ಗಂಟೆ 3:30-4 ಗಂಟೆ ಮೇಲೆ ಹೋಗ್ತೀವಿ, 5:30 ತನಕ ಹೋಗ್ತೀವಿ. ಇನ್ನು ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟ್ ಇತ್ತು ಅಂದರೆ ಬೆಳಗ್ಗೆ 7:00-9:30 ಮುಗೀತು ಅಷ್ಟೇ ಕಾಯಿ ಕೇಳೋದು. ಆಮೇಲೆ ಬಂದು ತಿಂಡಿ ತಿಂದು ಮಲಗಿಬಿಡ್ತೀವಿ ಸ್ವಲ್ಪ. ಎಷ್ಟು ಕೀಳ್ತೀರ ಒಂದು ದಿನಕ್ಕೆ ಕಾಯಿನ? ಸರ್, ಡ್ಯೂಟಿಗೆ ಹೋದಾಗ ಒಂದು 5-10 ಮರ ಕೀಳ್ತೀವಿ. ಇನ್ನು ರಜೆ ಟೈಮಲ್ಲಿ ಒಂದು 20-25 ಮರ ಕೀಳ್ತೀವಿ ಸರ್. ಭಾನುವಾರ ರಜೆ ಇರ್ತದೆ, ವಾರ ಭಾನುವಾರ ಮಾತ್ರ ಸ್ವಲ್ಪ ಜಾಸ್ತಿ ಕೇಳ್ತೀವಿ. ತೋಟ ತೋಟನೇ ವಹಿಸ್ಕೊಂಡ್ಬಿಡ್ತೀರ ಅಥವಾ ಕೇವಲ ಮನೆಗಳಿಗೆ ಮಾತ್ರ? ಮನೆಗಳಿಗೆ ಮಾತ್ರ ಜಾಸ್ತಿ ಸರ್. ನಾವು ತೋಟಗಳಿಗೆ ಅಂದರೆ ನಮ್ಮದು ತೋಟ ಇಲ್ಲಿ ಕ್ವಾರ್ಟರ್ಸ್ ಕಡೆ ಜಾಸ್ತಿ ಸ್ವಲ್ಪ ಪರಿಚಯ ಆಗ್ಬಿಟ್ಟಿದ್ದಾರೆ, ಹಂಗಾಗಿ ನಮ್ಮದು ಕ್ವಾರ್ಟರ್ಸ್ ಕಡೆ ಬಂದು ಕಾಯಿ ಕೇಳೋದು ಜಾಸ್ತಿ. ತೋಟಗಳಿಗೆ ಅಂದರೆ ಯಾರು ಬೇಕು ಅನ್ನೋಂಥವ್ರು ಮಾತ್ರ ನಾವು ಹೋಗ್ತೀವಿ ಅಷ್ಟೇ, ಎಲ್ಲ ತೋಟಗಳಿಗೆ ಹೋಗಲ್ಲ ಸರ್. ತೋಟಕ್ಕೆ ಹೋಗಲ್ಲ. ಎಷ್ಟು ಅದಕ್ಕೆ ಒಂದು ಕಾಯಿ ಕೀಳಲಿಕ್ಕೆ ಅಲ್ಲಿ ಒಂದು ಮರಕ್ಕೆ ಎಷ್ಟು ತಾವು ರೇಟ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು? ಸರ್, ನಮ್ಮದು 50-60-70 ಹಿಂಗೆ ಕ್ವಾರ್ಟರ್ಸ್ ಕಡೆ ಕೊಡುತ್ತಾರೆ. ತೋಟದಲ್ಲಾದರೆ 30 ಜಾಸ್ತಿ ಮರ ಇರ್ತವೆ. ಜಾಸ್ತಿ ಮರ ಇರುತ್ತೆ ಅಂದರೆ ಅಲ್ಲಿ 20 ಮರ 30 ಮರ ಹಿಂಗಿರುತ್ತೆ. ಅವು ಭಾನುವಾರ ದಿವಸ ನೋಡ್ಕೊಂಡು ಒಂದು 20-30 ಮರ ಇರೋ ಅಂತಂದು ಹೊಕ್ಕಿತ್ಕೊಂಡು ಬಂದ್ಬಿಡ್ತೀವಿ. ಒಂದು 30-40 ಮರ ಹಿಂಗಿರ್ತವೆ. ರಜದ ಟೈಮಲ್ಲಿ ಒಂದು 40 ಮರ ತನಕ ಹಚ್ತೀನಿ. 40 ಮರ ತನಕ ಸಂಜೆ ತನಕ ಆಗುತ್ತೆ? ಇಲ್ಲ, ಸಂಜೆ ತನಕ ಆಗಲ್ಲ. 7 ಗಂಟೆಗೆ ಹೋದ್ರೆ ಮಧ್ಯಾಹ್ನ ಒಂದು 12 ಬಿಸಿಲು ಪ್ರಾರಂಭವಾಗಕ್ಕಿಂತ ಮುಂಚೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ. ಬಿಸಿಲಾದ್ಮೇಲೆ ನಾವು ಇರೋದು ಇಲ್ಲ ಜಾಸ್ತಿ ಅಂದರೆ ನಮಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟೇ ಸರ್. ಡ್ಯೂಟಿಗೆ ಹೋಗ್ತೀವಿ, ಇದೇನಿದ್ರೆ ಕಾಯಿ ಕೀಳೋದು ಒಂಥರ ಪಾರ್ಟ್ ಟೈಮ್ ಜಾಬ್ ಥರ. ಎಷ್ಟು ಬರುತ್ತೆ ಅಂತೀವಿ ಖರ್ಚಿಗೆ ಅಂತ ದಿನ ಹೋದ್ರೂ ಅನ್ಕೊಂಡ್ರೆ? ಸರ್, ಡೈಲಿ ಅಂದರೆ ನಮಗೆ ನಮ್ಮ ಆರೋಗ್ಯವಾಗಿದ್ದರೆ ಡೈಲಿ ಒಂದು 300 ಫಿಕ್ಸ್ ಇದ್ದೇ ಇರುತ್ತೆ. ಅಂದರೆ ಎಲ್ಲ ಟೈಮಲ್ಲೂ ಇರುತ್ತೆ. ಈ ಕೂಳೆಕಾಯಿ ಅಂತಾರಲ್ಲ, ಈಗ ನವಂಬರ್ 3-4 ಫೆಬ್ರವರಿ ಈಗ 3-4 ತಿಂಗಳು ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಸರ್. ಅವಾಗ ಕೂಳೆಕಾಯಿ, ಅವಾಗ ನಮಗೆ ಕಾಯಿ ಕೇಳೋದು ಕಮ್ಮಿ ಆಗುತ್ತೆ. ನಮಗೆ ನಿಮ್ಮನ್ನು ಯಾವ ರೀತಿ ಭೇಟಿ ಮಾಡ್ತಾರೆ ಕಾಯಿ ಕೇಳಿಸಕ್ಕಂಥವ್ರು? ಎಲ್ಲ ಫೋನ್ ಕಾಂಟ್ಯಾಕ್ಟ್ ಸರ್, ಎಲ್ಲ ಕಡೆ ಹೋದಾಗೆಲ್ಲ ಅಲ್ಲಲ್ಲೆಲ್ಲ ಫೋನ್ ನಂಬರ್ ಕೊಟ್ಬಂದ್ಬಿಡ್ತೀನಿ. ಫೋನ್ ಮಾಡಿ ಅವರೇ ಇಂಥ ಅಡ್ರೆಸ್ ಅಂತ ಕರೀತಾರೆ, ಕರೆದಾಗ ನಾವು ಅಲ್ಲೋಗಿ ಕಾಯಿ ಕಿತ್ಕೊಂಡ್ಬಿಡ್ತೀವಿ. ಒಟ್ಟಲ್ಲಿ ಆದಾಯ ಇದಕ್ಕೆ ಬಂದೇ ಬರುತ್ತೆ? ಬರುತ್ತೆ. ಅದ್ರದ್ದು ಆದಾಯ ಇಲ್ಲ ಅಂತ ಏನಿಲ್ಲ, ನಷ್ಟ ಅಂತ ಇಲ್ಲ, ಆದಾಯನೇ ಅದರಲ್ಲೆಲ್ಲ. ಸ್ವಲ್ಪ ಮುಂಜಾಗ್ರತವಾಗಿ ಸ್ವಲ್ಪ ಸೇಫ್ಟಿ ಮಾಡ್ಕೊಂಡ್ರೆ ಒಳ್ಳೆಯದು. ನಾವು ಎಷ್ಟು ನಾವು ಸೇಫ್ಟಿ ಇರ್ತೀವಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸರ್. ನಾವೇನಾರ ಒಂದು ಸ್ವಲ್ಪ ಮುಂದೆ ಒಂಥರ ಮುಗುಡ್ಸೋದು ಇದು ಮಾಡೋದು ಸ್ವಲ್ಪ ಅರ್ಜೆಂಟ್ ಮಾಡೋಕ್ಕೆ ಹೋದ್ರೆ ನಮಗೆ ಪ್ರಾಣಕ್ಕೆ ಸ್ವಲ್ಪ ಕೊಂತು. ಒಟ್ಟಲ್ಲಿ ಇದು ಈ ಒಂದು ಕಾಯಿ ಕೀಳತಕ್ಕಂಥ ಕೆಲಸವನ್ನು ಈಗಿನ ಯುವಕರು ಮಾಡಬಹುದು? ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ಅಂದರೆ ಭಯ ಇರಬಾರ್ದು ಸರ್, ಭಯ ಇರಬಾರ್ದು. ಮತ್ತೆ ಏನು ಅರ್ಜೆಂಟ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ಒಳ್ಳೇದು ಸರ್. ನೀವು ಯಾರಿಗಾರು ಹೇಳ್ಕೊಟ್ಟಿದ್ದೀರಾ ಮುಂದೆ? ಹೇಳ್ಕೊಟ್ಟಿದ್ದೀನಿ ಸರ್, ತುಂಬ ಕೆಲವು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಅಂದರೆ ಇವ್ರು ಮರಕತ್ತದು ಅಷ್ಟು ಹೈಟ್ ಮರಗಳಿಗೆ ಬೇಡ ನಮಗೆ, ಅಲ್ಲಿ ಯಾರು ಮತ್ತೆ ಅಜ್ಜೇನು ಕಡ್ಜೆ ಎಲ್ಲ ಇರುತ್ತೆ ಅನ್ನೋರು ಸುಮಾರು ಜನ ಬಿಟ್ಬಿಟ್ಟಿದ್ದಾರೆ. ಸುಮಾರು ಜನಕ್ಕೆ ಹೇಳ್ಕೊಟ್ಟೆ, ಆದ್ರೆ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ಸರ್. ಈ ಮರವನ್ನು ಶೋಧಿಸಕ್ಕಂತ ಸಮಯದಲ್ಲಿ ತಾವೇನು ಮಾಡ್ತೀರಿ? ನಾವು ಆಲ್ಮೋಸ್ಟ್ ಈಗ ಮರಕತ್ತದ್ಮೇಲೆ ಮರ ಕ್ಲೀನ್ ಮಾಡೇನೆ ನಾವು ಮರ ಕಾಯಿ ಕೀಳೋದು. ನಾವು ಕ್ಲೀನ್ ಮಾಡಿದ್ರೆ ನಾವು ಕಾಯಿ ಕೀಳೋದೇ ಇಲ್ಲ ನಾವು. ಯಾಕೆಂದ್ರೆ ಇವತ್ತು ಒಂದಿನದ್ದಲ್ಲ ಸರ್, ಇದು ಇನ್ನು ಮುಂದಕ್ಕೆ ನಮ್ಗೆ ಇದು ದುಡಿಮೆ ಬೇಕೇ ಬೇಕಿದು. ಇವತ್ತು ನಾವು ಒಬ್ರು ಕ್ಲೀನ್ ಮಾಡಿ ಕ್ಲೀನಾಗಿ ಕ್ಲೀನ್ ಮಾಡೋದಕ್ಕೆ ಕೊಟ್ರೆ ಮುಂದಕ್ಕೆ ನಾಳೆ ಅಕ್ಕಪಕ್ಕದವರು ಕರೀತಾರೆ. ಅಂದ್ರೆ ನೀವು ಈ ಒಂದು ಪ್ರಥಮ ಬಾರಿಗೆ ಒಂದು ಮರ ಹತ್ತಿದಾಗ ಮುಂದಿಷ್ಟು ದಿವಸಕ್ಕೆ ಮತ್ತೆ ಕಾಯಿ ಬಿಡುತ್ತೆ ಅಂತ ಹೇಳೋ ಅಷ್ಟು ಇದೆ ಸರ್. 3 ತಿಂಗಳು ಫಿಕ್ಸ್ ಸರ್, 2.5-3 ತಿಂಗಳು ಒಂದು ಮರದಲ್ಲಿ ಒಂದು ಸಲ ಕಾಯಿ ಕಿದ್ರೆ ಇನ್ನು ನೆಕ್ಸ್ಟ್ ಕಾಯಿ ಬರೋದೆ 2.5-3 ತಿಂಗಳು ಬೇಕೇ ಬೇಕು. ಅದರೊಳಗೆ ಅಂದ್ರೆ ಸ್ವಲ್ಪ ಕಾಯಿ ಸುಮಾರಾಗಿ ಬಂದಿರೋ ಬಿಟ್ಟಿರ್ತೀವಿಲ್ಲ ಅದ್ರೊಳಗೆ ಬಂದಿರುತ್ತೆ. ಈಗ ಸ್ವಲ್ಪ ಎಳೆವಾದ್ರೂ ಪರವಾಗಿಲ್ಲ, ಮನೆಗೆ ಯೂಸ್ ಮಾಡ್ಕೊಂತೀವಿ ಕಿತ್ತಾಕ್ರಿ ಅಂತ ಏನಾರ ಅಂದ್ರೆ 3 ತಿಂಗಳು ಮೇಲೇನೆ ಸುಮಾರು ಪುನಃ ನೀವೇ ಹೋಗಿ ತೆಗಿತೀರಿ? ಹೌದು, ನಾವು ಅಂದ್ರೆ ಕೆಲವರು ಇದಾರೆ, ನಾವೇ ಹೋಗ್ಬೇಕು ಅವರಿಗೆ. ಈಗ 15 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ನೀವೇ ಬನ್ನಿ ಸರ್ ಅಂತ ಅಂತಾರೆ. ಈಗ ನಾನು ಆಲ್ರೆಡಿ ಈಗ ಒಂದು ತಿಂಗಳಿಂದ ಆಕ್ಸಿಡೆಂಟ್ ಆಗಿತ್ತು, ಸ್ವಲ್ಪ ಗಾಡಿಯಲ್ಲಿ ಬಿದ್ದೆ. ಈಗ ಒಂದು ತಿಂಗಳಿಂದ ಹೋಗಿರ್ಲಿಲ್ಲ. ಈಗ ಕೆಲವರು ಯಾರು ಕಾಯಿ ಕೇಳಿಸಿಲ್ಲ ನಾನು ಬಿಟ್ಟು, ಈಗ ಇನ್ನೂ ಒಂದು 15 ಸಾವಿರ ಪರವಾಗಿಲ್ಲ ನೀನೇ ಬಂದು ಕೇಳಪ್ಪ ಅಂತ ಹೇಳ್ತಾರೆ ಅವರು. ಅದೇ ನಮ್ಮ ಕೆಲಸ ನೋಡಿದ್ದಾರೆ, ಕೆಲಸ ನೋಡಿರೋದ್ರಿಂದ ಅಲ್ಲಿ ಯಾರು ಬೇರೆಯವ್ರ ಕೈಲಿ ಮಾಡ್ಸೋಕೆ ಇಷ್ಟಪಡಲ್ಲ ಸರ್ ಆ ಥರ. ಒಟ್ಟಲ್ಲಿ ಕೃಷಿ ಮಾಡ್ಕೊತ ತಾವು ಗಾರ್ಮೆಂಟ್ಸ್ಗೆ ಹೋಗ್ತಾ